ಭಗವತ್ಪಾದಾಚಾರ್ಯರಿಗಿಂತ ಮುಂಚೆ ಗೋವಿಂದ ಭಗವತ್ಪಾದ, ಗೋವಿಂದ ಭಗವತ್ಪಾದರಿಗಿಂತ ಮುಂಚೆ ಗೌಡಪಾದರು, ಅದಕ್ಕಿಂತ ಪೂರ್ವದಲ್ಲಿ ಏನು ಋಷಿ ಮುನಿಗಳು, ತಪಸ್ವಿಗಳು, ಜ್ಞಾನಿಗಳು, ಅದಕ್ಕಿಂತ ಪೂರ್ವ ಇತಿಹಾಸದಲ್ಲಿ ಇದ್ದವರು ಅಂತ ಏನಿದ್ರೋ ಅವರೆಲ್ಲರನ್ನು ಕೂಡ ಒಟ್ಟು ಸೇರಿಸಿ ಅದ್ವೈತ ದರ್ಶನ ಸಂಪ್ರದಾಯಕರ್ತೃಗಳು ಅಂತ. ಅದ್ವೈತ ದರ್ಶನ ಅಂತಂದರೆ ಅದ್ವೈತ ತತ್ವವನ್ನು ಸ್ಪಷ್ಟೀಕರಿಸುವಂತಹ ಆಚಾರ್ಯ ವರ್ಗ ಮತ್ತು ಅವರು ಅವರವರದೇ ಆದ ಗುರುಕುಲಗಳನ್ನು ಮಾಡಿದ್ದರೂ ಕೂಡ ಆ ಎಲ್ಲ ಗುರುಕುಲಗಳಲ್ಲಿ ಇದ್ದಂತಹ ಸಂಪ್ರದಾಯ ಒಂದೇ. ಇದು ನಮಗೆ ಇನ್ನೂ ಆಶ್ಚರ್ಯವನ್ನು ಉಂಟು ಮಾಡುವ ಸಂಗತಿ. ಆಚಾರ್ಯ ಪೂರ್ವದಲ್ಲೇ ಆಗಲಿ ಆಚಾರ್ಯ ನಂತರದಲ್ಲಾಗಲಿ ಅದ್ವೈತ ಸಂಪ್ರದಾಯ ಒಂದು ಬಿಟ್ಟರೆ ಬೇರೆ ಸಂಪ್ರದಾಯವು ಎಸ್ಟಾಬ್ಲಿಷ್ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಪೂರ್ವದಲ್ಲಿದ್ದಂತಹ ಬೌದ್ಧ ಸಂಪ್ರದಾಯ, ಜೈನ ಸಂಪ್ರದಾಯ, ಸಾಂಖ್ಯ ಸಂಪ್ರದಾಯ, ಆಚಾರ್ಯರ ಅವತಾರ ಸಮಯದಲ್ಲಿ ಅವೆಲ್ಲವೂ ಕೂಡ ಅಲ್ಲಲ್ಲೇ ಸ್ತಬ್ಧವಾಗಿತ್ತು. ನಂತರ ಐತಿಹಾಸಿಕವಾಗಿ ನೋಡಿದ್ದಾದರೆ ಮಧ್ವಾಚಾರ್ಯರು, ನಂತರ ರಾಮಾನುಜಾಚಾರ್ಯರು, ರಾಮಾನುಜಾಚಾರ್ಯರ ನಂತರ ಅನೇಕ ಮಹಾರಾಷ್ಟ್ರ ಸಂಪ್ರದಾಯಗಳು, ಉತ್ತರ ಪ್ರದೇಶದಲ್ಲಿ ಭಕ್ತಿ ಸಂಪ್ರದಾಯಗಳು ಬಂದರೂ ವ್ಯಾಪಕವಾಗಿ ತತ್ವಜ್ಞಾನವನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅವರಿಂದ ಆಗಬೇಕು. ಅವರು ಸಂಪ್ರದಾಯ ತಪ್ಪಿತ್ತು ಅಂತ ಹೇಳೋದು ಸರಿಯಲ್ಲ, ಸರಿ ಇದ್ದಿರ್ಬೋದು ಆದ್ರೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಕಡೆಯಿಂದ. ಆಸ್ ಮಚ್ ಆಸ್ ಶಂಕರ ಕುಡ್ಡು ಇಟ್ ಯಾವ ಮಟ್ಟದಲ್ಲಿ ಶಂಕರರು ಇದನ್ನು ಪ್ರತಿಪಾದನೆ ಮಾಡಿ ವ್ಯಾಪಕವಾಗಿ ಸಮಾಜದಲ್ಲಿ ಐಕ್ಯತೆಯನ್ನು ತಂದ್ರೋ ಆ ಸಾಮರ್ಥ್ಯ ಇವರ ಸಂಪ್ರದಾಯ ಬೋಧನೆಯಲ್ಲಿ ಆಗಲಿಲ್ಲ, ಆ ಸಾಮರ್ಥ್ಯ ಹೊಂದಿ ಬರಲಿಲ್ಲ. ಹೀಗಾಗಿ ಇವತ್ತಿಗೂ ಕೂಡ ಸನಾತನ ಧರ್ಮ, ಭಾರತ ಪ್ರಜೆಗಳು, ನಾವೆಲ್ಲ ಭಾರತೀಯರು, ಅಧ್ಯಾತ್ಮ ಸಾಧಕರು, ಪಾರಮಾರ್ಥಿಕ ಚಿಂತಕರು, ನಾವು ಶಂಕರರಿಗೂ ಶಂಕರರು ಹಾಕಿಕೊಟ್ಟ ಮಾರ್ಗದರ್ಶನಕ್ಕೂ ಅತ್ಯಂತ ಆಭಾರಿಗಳಾಗಿರಬೇಕು. ಪುನಃ ಇನ್ನೊಬ್ಬ ಶಂಕರ ಹುಟ್ಟಲಿಲ್ಲ ಮೊನ್ನೆ ಮೊನ್ನೆವರೆಗೂ. ಆತ್ಮಸಿದ್ಧಿ ಯಾವುದನ್ನ ಆಚಾರ್ಯ ವರ್ಗದವರು ಅದ್ವೈತ ದರ್ಶನ ಅಂತ ಕರೀತಾರೆ, ಆ ಅದ್ವೈತ ಸ್ವರೂಪವನ್ನ ನಾವು ನಮಸ್ಕರಿಸ್ತಾ ಇರಬೇಕು. ಆ ಅದ್ವೈತ ಸಂಪ್ರದಾಯಕ್ಕೆ ನಮ್ಮ ಗೌರವ ಸಲ್ಲಿಸಿದ್ದಾದರೆ ಸಹಜವಾಗಿ ಆ ಗೌರವ ಶಂಕರರಿಗೆ ಹೋಗ್ತದೆ. ಶಂಕರರಿಗೂ ಮತ್ತು ಅದ್ವೈತ ಸಂಪ್ರದಾಯಕ್ಕೂ ಸಲ್ಲಿಸಿದ ಗೌರವ ಪೂರ್ವ ಎಲ್ಲ ಆಚಾರ್ಯರಿಗೂ. ಅತಿ ಪೂರ್ವದಲ್ಲಿ ಎಲ್ಲಿಂದ ಪ್ರಾರಂಭ ಆಯಿತು? ನಾರಾಯಣಂ ಪದ್ಮಭುವಂ ಶಿವಾಯಿತು, ವ್ಯಾಸಂ ವಶಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂ ಚ ವ್ಯಾಸಂ ಶುಕಂ. ಮೊದಲನೇದೇನದು ವ್ಯಾಸಂ ಬರುವುದು ನಾರಾಯಣಂ ಪದ್ಮಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ. ಓಕೆ. ವ್ಯಾಸಂ ಶುಕಂ ಗೌಡ ಪರಮಹಂತಂ ಗೋವಿಂದ ಯೋಗೇಂದ್ರ ಮತಾಸ್ಯ ಅಲ್ಲದು ಯೋಗೇಂದ್ರಂ ಅಸ್ಯ ಗೋವಿಂದಂ ಗೋವಿಂದ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಪದ್ಮಪಾದಂ ಚ ಅವರ ಶಿಷ್ಯರ ಮತ್ತೆ ಪದ್ಮಪಾದಂ ಚ ಹಸ್ತಾಮೃತಂ ಚ ತಂತೋಟಕಂ ವಾರ್ತಿಕಕಾರ ವಾರ್ತಿಕಾರ ಮೀನ್ಸ್ ಸುರೇಶ್ವರಾಚಾರ್ಯ ವಾರ್ತಿಕಕಾರ ಕಾರಿಕಾಕಾರ ಅಂತಂದ್ರೆ ಗೌಡಪಾದ ಗೌಡಪದಂ ಬಂತಲ್ಲ ಗೌಡಪಾದಂ ಮಹಾಂತಂ ಗೋವಿಂದ ಯೋಗೇಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂ ಚ ಹಸ್ತಾಮಲ್ಪಂ ಚ ತಂತೋಟಕಂ ವಾರ್ತಿಕಕಾರಂ ಅನ್ಯಾನ್ ಅಸ್ಮದ್ಗುರು ಸಂತತ. ಎಲ್ಲರಿಗೂ ಅದ್ವೈತ ಸ್ವರೂಪೇಣೆಯ ನಮಸ್ಕಾರ ಅರ್ಥ. ಎಲ್ಲರಿಗೂ ನಮಸ್ಕಾರ ಸಲ್ಲಿಸಿದ್ದೇವೆ ನಾವು. ಅಯಂ ಅದ್ಯ ಶ್ಲೋಕ, ಈ ಶ್ಲೋಕ ಆ ಕಾರಣವಾಗಿ ಬಂದಿದೆ. ಆಚಾರ್ಯ ಪೂಜಾ ಹಿ ಅವಿಪ್ರೇತಾರ್ಥ ಸಿದ್ಧಾರ್ಥ ಇಷ್ಯತೆ ಶಾಸ್ತ್ರ ಆರಂಭೆ. ಏಕೆಂದರೆ ಶಾಸ್ತ್ರದ ಪ್ರಾರಂಭ ಸಮಯದಲ್ಲಿ ಆಚಾರ್ಯರಿಗೂ ಶಾಸ್ತ್ರಕ್ಕೂ ಆಚಾರ್ಯರಿಗೂ ಆಚಾರ್ಯರಿಗೂ ಶಾಸ್ತ್ರಕ್ಕೂ ಗೌರವವನ್ನು ಸೂಚಿಸುವುದು ಕಟ್ಟುಪಾಡಲ್ಲ, ಅದೊಂದು ಗೌರವ. ಗೌರವವನ್ನು ಸೂಚಿಸುವುದೇ ಒಂದು ಗೌರವ. ಒಂದು ಟೇಸ್ಟ್ ಭಿನ್ನವಾದ ರುಚಿ ಇರಲಿ ಅಂತ ನಾವು ಕೃಷ್ಣನ ನಮಾಮಿಯಲ್ಲಿ ಯಾವ ಮಸಾಲವನ್ನು ಇಡ್ಲಿಕ್ಕೆ ಹೋಗಿ ಅರ್ಥ ಯಾರಿಗೂ ಗೌರವ ಇಲ್ಲ ಅಂತಲ್ಲ, ಎಲ್ಲರಿಗೂ ಗೌರವ ಇದೆ. ಆದರೆ ಜನರಿಗೆ ಒಂದು ಭಿನ್ನತೆ ಭಿನ್ನತೆ ಬೇಕಾಗಿದೆ. ಈಶ್ವರ ಸ್ಮರಣೆ, ಈಶ್ವರ ಆರಾಧನೆ, ಈಶ್ವರ ಭಕ್ತಿ, ಅದರಲ್ಲಿ ಕುಂದು ಬರಬಾರದು. ಜನರಲ್ಲಿ ಒಂದು ಭಿನ್ನತೆಯನ್ನ, ವಿಶಿಷ್ಟವಾದ ಭಿನ್ನತೆಯನ್ನು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಪ್ರೆಸೆಂಟ್ ಮಾಡಿದೆ ಅಷ್ಟೇ ವಿನಃ ಎಲ್ಲರೂ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರಿಗೂ ನಮ್ಮ ಗೌರವ ಇದೆ. ಜನಕ್ಕೆ ಒಂದು ಭಿನ್ನತೆಯನ್ನು ತೋರಿಸಿ ಹೀಗೂ ಕೂಡ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನಿಸ್ತದೆ. ಇದರರ್ಥ ಬೇರೆ ಎಲ್ಲರೂ ಎಲ್ಲ ಕಾರ್ಯಕ್ರಮ ಹೀಗೆ ಮಾಡಬೇಕು ಅಂತನೂ ಅಲ್ಲ. ಪ್ರೋಟೋಕಾಲ್ ಅನ್ನು ಪೂರ್ತಿಯಾಗಿ ಬಿಟ್ಕೊಡ್ಬೇಕು ಅಂತನೂ ಅಲ್ಲ. ಈ ಪ್ರೋಟೋಕಾಲ್ಗಳು ಯಾವ ಬೇಕಾಗುವುದಿಲ್ಲ. ಈ ಪ್ರೋಟೋಕಾಲ್ ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಆ ಗುರು ಪರಂಪರೆಗೆ ನಮಸ್ಕಾರ ಮಾಡಬೇಕು, ಆ ಶಾಸ್ತ್ರಕ್ಕೆ ನಮಸ್ಕಾರ ಮಾಡಬೇಕು, ಇದೆಲ್ಲ ಪ್ರೋಟೋಕಾಲ್ ಯಾಕೆ ಬೇಕಾಗಿತ್ತು? ಸೊ ಇದು ನಮಸ್ಕಾರ ಇಸ್ ನಾಟ್ ಅನ್ ಆಕ್ಟ್. ಎರಡರಲ್ಲಿ ತಾತ್ಪರ್ಯವನ್ನು ಹೇಳಿ ಏನು ಹೇಳಿಕ್ ಬಯಸ್ತೇನೆ ಅಂತಂದ್ರೆ, ನಾವು ಎದುರಿಗೆ ನಿಂತು ಸ್ವಾಗತ ಭಾಷಣ ಮಾಡಿದ್ರೇ ಎಲ್ಲರನ್ನು ಸ್ವಾಗತ ಮಾಡಿದಂತಲ್ಲ. ನಾವು ಎದುರುಗಳು ನಿಂತು ಊಟ ಆಫ್ ಥ್ಯಾಂಕ್ಸ್ ಕೊಟ್ರೆ ಎಲ್ರಿಗೂ ಊಟ ಆಫ್ ಥ್ಯಾಂಕ್ಸ್ ಕೊಟ್ಟಿವಿ ಅಂತ ಅರ್ಥ ಅಲ್ಲ. ನಾವು ಶ್ಲೋಕ ಹೇಳಿ ನಮಸ್ಕಾರ ಮಾಡಿಯೇ ಶ್ಲೋಕ ಮುಂದಿನ ಗ್ರಂಥ ರಚನೆ ಮಾಡಬೇಕು ಅನ್ನೋ ಅರ್ಥ ಅಲ್ಲ. ಎರಡರಲ್ಲಿಯೂ ತಾತ್ಪರ್ಯ ಏನು ಅಂತಂದ್ರೆ ಗೌರವ ಸಲ್ಲಿಸಬೇಕು. ಗೌರವ ಅದರೊಳಗಿಲ್ಲ, ಅದು ಇಟ್ ಈಸ್ ಅನ್ ಆಕ್ಟ್ ಆಫ್ ರೆಸ್ಪೆಕ್ಟ್ ಅಷ್ಟೇ. ಮೊದಲು ಗೌರವ ಇಲ್ಲಿ ಒಳಗೆ ತುಂಬಿ ಬರಬೇಕದು, ಹೃದಯ ತುಂಬಿ ಬರಬೇಕು ಒಳಗೆ ಗೌರವ. ಸೊ ಯಾವುದೇ ಗ್ರಂಥ ಪ್ರಾರಂಭದಲ್ಲಿ ಆಚಾರ್ಯರಿಗೆ ಗೌರವವನ್ನು ಸಲ್ಲಿಸಬೇಕಾದದ್ದು ಸಮ ಒಳಗೆಲ್ಲ ಇದೆಯಲ್ಲ, ನಿಮಗೂ ಅಲ್ಲೆಲ್ಲ ಒಳಗಿತ್ತಲ್ಲ, ಅಂದ್ರೆ ನಮಗೂ ಎಲ್ಲ ಒಳಗಿದೆ, ನಾವೇ ಹಾಕಿದ್ರೆ ಹೇಳಬೇಕೀಗ. ಅದನ್ನು ಇದನ್ನು ಕಂಪೇರ್ ಮಾಡಬೇಡ್ರಿ, ಅದಕ್ಕೆ ಮೊದಲ ಹೇಳಿಬಿಟ್ಟು ನಿಮಗೆ ಅದು ಒಂದು ಭಿನ್ನವಾದಂಥ ಒಂದು ಕ್ರಮವನ್ನ ಹೀಗೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸುವ ಪ್ರಯತ್ನ ಅಷ್ಟೇ ವಿನಃ ಅದನ್ನು ಎಲ್ಲರೂ ಸಂಪ್ರದಾಯವಾಗಿ ಇಟ್ಕೋಬೇಕು ಅಂತ ನಾನು ಇಷ್ಟಪಡೋದಿಲ್ಲ. ನಮಗೆ ಮಾರ್ಗ ಹಾಕಿ ಕೊಟ್ಟದ್ದೇನಿದೆಯೋ, ಕಾರ್ಯಕ್ರಮ ಹೇಗೆ ನಡೆಸಬೇಕು ಅಂತ ನಡೆಸೋಣ. ಹೀಗಾಗಿ ಗ್ರಂಥ ರಚಿಸುವ ಪೂರ್ವದಲ್ಲಿ ಇಷ್ಟ ದೇವತ ಮತ್ತು ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು. ಯಾಕಪ್ಪ ನಿರ್ವಿಘ್ನವಾಗಿ ಗ್ರಂಥ ರಚನೆಯು ಪೂರ್ಣಗೊಳ್ಳಲಿ, ನಮಗೆ ಏನನ್ನ ತಿಳಿಸಿ ಹೇಳಬೇಕಾಗಿದೆ, ಜ್ಞೇಯ ವಸ್ತು ಅದರ ಬಗ್ಗೆ ಕ್ಲಾರಿಟಿ ಇರಬೇಕು. ಆ ಜ್ಞೇಯ ವಸ್ತುವಿಗಾಗಿ ಯಾವ ಮಾರ್ಗ? ಜ್ಞೇಯ ವಸ್ತು ಇಲ್ಲಿ ಪರಬ್ರಹ್ಮ ತತ್ವ, ಪಾರಮಾರ್ಥಿಕ ತತ್ವ. ಮಾರ್ಗ ಯಾವುದು? ಜ್ಞಾನ ಮಾರ್ಗ. ಇಲ್ಲಿ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಈ ಪ್ರಸ್ಥಾನತ್ರಯಗಳ ಜಿಜ್ಞಾಸ ನಡೀಬೇಕು. ಗುರಿ ಆಯಿತು, ಪ್ರಮಾಣ ಆಯಿತು, ಆನಂತರ ನಾವು ಇವುಗಳನ್ನು ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದೆ ಆದರೆ ಆವಾಗ ನಮ್ಮ ವಿಷಯ ಏನಿದೆಯೋ ಅದನ್ನು ಸರಿಯಾಗಿ ಪ್ರತಿಪಾದಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅನುಬಂಧ ಚತುಷ್ಟಯಗಳು ಅಂತ ಕರೀತಾರೆ. ಅನುಬಂಧ ಚತುಷ್ಟಯಗಳು ಬೇರೆ, ಸಾಧನ ಚತುಷ್ಟಯಗಳು ಬೇರೆ, ಇವೆರಡು ಬೇರೆ ಬೇರೆಯೇ ಇಂಡಿಪೆಂಡೆಂಟ್ ಸಬ್ಜೆಕ್ಟು. ವಿವೇಕ, ವೈರಾಗ್ಯ, ಸಮಧಮಾದಿ ಇವೆಲ್ಲ ಸಾಧನ ಚತುಷ್ಟಯಗಳು. ಅನುಬಂಧ ಚತುಷ್ಟಯ, ಅಧಿಕಾರಿ ವಿಷಯ, ಅಧಿಕಾರಿ ಮತ್ತು ವಿಷಯ ಗಳಲ್ಲಿ ಸಂಬಂಧ ಪ್ರಯೋಜನ. ಈ ಅನುಬಂಧ ಚತುಷ್ಟಯದೊಳಗೆ ಅದು ಪೂರ್ವದಲ್ಲಿ ಅವುಗಳನ್ನು ಸಿದ್ಧ ಮಾಡುವ ಪೂರ್ವದಲ್ಲಿ ಮಿನಿಮಮ್ ರೂಲ್ಸ್ ನಿಮಗೆ ಗ್ರಂಥ ರಚಿಸಬೇಕು ಅಂತಂದ್ರೆ ಅನುಬಂಧ ಚತುಷ್ಟಯಗಳು ಎಷ್ಟು ಮಿನಿಮಮ್ ರೂಲ್ಸ್ ಇವೆಯೋ ಅಷ್ಟೇ ಇಷ್ಟ ದೇವತಾ ಮತ್ತು ಗುರುಗಳಿಗೆ ಆಚಾರ್ಯರಿಗೆ ಗೌರವವನ್ನು ಸಲ್ಲಿಸಿ ಪ್ರಾರ್ಥಿಸಿ ನಿರ್ವಿಘ್ನವಾಗಿ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಭಾಷ್ಯವನ್ನು ಬರೆಯುವ ಪೂರ್ವದಲ್ಲಿ ಎಲ್ಲ ಭಾಷೆಗಳಲ್ಲಿ ಮೊಟ್ಟ ಮೊದಲನೇ ಭಾಷೆ ಬರೆದದ್ದು ವಿಷ್ಣು ಸಹಸ್ರನಾಮ. ಯಾಕೆ? ಇಷ್ಟ ದೇವತ ವಿಷ್ಣು, ಇಷ್ಟ ದೇವತ ಎದುರುಗಳೆ ಇದ್ದಾರೆ ಗುರುಗಳು, ಅವ್ರ ಹತ್ರ ಹೋಗಿ ಹೇಳ್ಕೊಂಡಾರೆ ನಾನು ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನ ಬರೀತೇನೆ, ನನಗೆ ಅನುಗ್ರಹ ಮಾಡಿ. ಎಂಟು ವರ್ಷದ ಹುಡುಗ ಇವನೇನು ಬರೀತಾನೆ? ನಿನ್ನೆ ಗುರುಕುಲಕ್ಕೆ ಬಂದಾನೆ, ಇವತ್ತು ಭಾಷೆ ಬರೀತಾನೆ ಅಂದುಕೊಂಡು ಸರಿ ವಿಷ್ಣು ಸಹಸ್ರನಾಮಕ್ಕೆ ಭಾಷೆ ಬರಿ, ನಾನು ನೋಡ್ತೀನಿ, ನನಗೆ ಸರಿ ಅನ್ಸಿದ್ರೆ ಮುಂದೆ ನೋಡೋಣ. ರಾತ್ರಿ ಹೇಳಿದ್ದಾರೆ ಇವನು ಬೆಳಿಗ್ಗೆ ಭಾಷೆ ಬರ್ಕೊಂಡು ತಂದಿತ್ತು. ಏನಪ್ಪ ಅದು ವಿಷ್ಣು ಸಹಸ್ರನಾಮದ ಮೇಲೆ ಕಿಂಚಿತ್ ಭಾಷ್ಯ ನೋಡಿದ್ರು ಅಗಾಧ ಆಗೋಯ್ತು. ಯಾವ ಮಹಾನ್ ಮಹಾನ್ ಪಂಡಿತರು ಕೂಡ ರಚಿಸಲಿಕ್ಕೆ ಅಸಾಧ್ಯವಾಗಿತ್ತು ಅದನ್ನು ಒಂದು ರಾತ್ರಿಯಲ್ಲಿ ರಚಿಸ್ಕೊಂಡ್ಬಂದಾನೆ ಶಾರದ. ಶಾರದೆಯ ಕೃಪೆ ಲಂಗಡಾ ಚಲಕರ ಮುಂಚೆ ಕಾಶಿ ಇದೆ ಅಸಾಧ್ಯವಾದದನ್ನ ಸಾಧ್ಯ ಮಾಡಿಸುವ ಶಕ್ತಿ ಭಗವಂತನಲ್ಲಿ ಇರ್ತದೆ ಅಂತ ಆಶ್ಚರ್ಯ ಆಗಿ ಆತಪ್ಪ ನೀ ಪ್ರಸ್ಥಾನ ಪ್ರೇರಿಗೆ ಭಾಷ್ಯ ಬರಬಹುದು. ಉಪನಿಷತ್ತುಗಳಿಗೆ ಭಗವದ್ಗೀತೆಗೆ ಭಾಷ್ಯ ಬರೆದ ನಂತರ ವ್ಯಾಸರು ಬಂದು ನನ್ನ ಬ್ರಹ್ಮಸೂತ್ರವನ್ನು ಯಾಕೆ ಅನಾಥ ಮಾಡ್ತೀಯ, ಅದಕ್ಕೂ ಕೂಡ ನೀನೇ ಯೋಗ್ಯ ಅಧಿಕಾರಿ ಆಗಿದ್ದೀಯ, ಅದಕ್ಕೂ ಭಾಷ್ಯವನ್ನು ಬರೆಯುತ್ತೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು. ಹೀಗೆ ಭಾಷ್ಯಕಾರರು ಅಂತಲೇ ಪ್ರಸಿದ್ಧರಾಗುತ್ತೆ ಅಂತಹ ಆಚಾರ್ಯ ವರ್ಗಕ್ಕೆ ಗೌರವವನ್ನು ಸಲ್ಲಿಸ್ತಾ ಈ ಮೊದಲನೇ ಶ್ಲೋಕವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಜ್ಞಾನೇನಾಕಾಶಕಲ್ಪೇನ ಧರ್ಮಾನ್ ಯೋಗಗನೋಪಮಾನ್ ನೇಯಾಭಿನ್ನೇನ ಸಂಬುದ್ಧಃ ತಂ ವಂದೇ ದ್ವಿಪದಾಂಬರಂ. ದ್ವಿಪದಾಂ ವರಂ ವಂದೇ ಎರಡು ಕಾಲಿನವರಲ್ಲಿ ಶ್ರೇಷ್ಠರಾದವರು ಯಾರೋ ಅವರನ್ನು ವಂದಿಸುತ್ತೇನೆ. ಎರಡು ಕಾಲುಗಳಲ್ಲಿ ಶ್ರೇಷ್ಠರ ಹೊಪ್ಪುಲಿ ದೇವತೆಗಳಿಗೂ ಎರಡು ಕಾಲವ ಅಂತ ತಿಳ್ಕೊಂಡೆವು ನಾವು. ಮೂರು ಕಾಲಿನ ದೇವತೆಗಳಿಂದ ಸೊ ಎರಡು ಕಾಲಿನ ನಲ್ಲಿ ಶ್ರೇಷ್ಠರು ಅಂತಂದ್ರೆ ಮಾನವರಲ್ಲಿ ಶ್ರೇಷ್ಠರು ಅಂತ ಅರ್ಥ ಅಲ್ಲ. ಅವ್ರು ಎಲ್ಲೋ ಇರ್ಬೋದು, ಯಾವ ಲೋಕದಲ್ಲೂ ಆದ್ರೂ ಇರ್ಬೋದು, ಎರಡು ಕಾಲು ಇರಬೇಕು. ವಾಸುದೇವ ಕೃಷ್ಣ ಅಂತ ಪುರುಷೋತ್ತಮ ದ್ವಿಪದಾಂ ವರಂ ಶ್ರೇಷ್ಠರಾದವರಲ್ಲಿ ನಮಸ್ಕರಿಸುತ್ತೇನೆ. ಯಾರವರು ತಂ ಯಾರವರು ಹೇಳ್ತಾ ಹೋಗ್ತಾರೆ, ಗಗನ ಉಪಮಾನ್ ಧರ್ಮಾನ್ ಆಕಾಶಕಲ್ಪೇನ ಜ್ಞೇಯ ಅಭಿನ್ನೇನ ಜ್ಞಾನೇನ ಸಂಬುದ್ಧ. ಸಂಬುದ್ಧ ನಿಶ್ಚಿತವಾದ ಜ್ಞಾನವನ್ನು ಹೊಂದಿದ್ದಾರೆ. ಸಮ್ಯಕ್ ಬುದ್ಧವಾನ್ ಸಂಬುದ್ಧವಾನ್. ನೀನ್ ಅಭ್ಯಾಸ ಮಾಡಿದ ಶಬ್ದ ಯಾವುದು? ಸಮ್ಯಕ್ ದರ್ಶನ ಒಂದೇ ಸಂಬುದ್ಧವಾನ್. ಏನದು ಅವರು ಚೆನ್ನಾಗಿ ನಿಶ್ಚಿತವಾಗಿ ತಿಳಿದದ್ದು ಏನದು? ನೇಯ ಅಭಿನ್ನೇನ ಜ್ಞಾನೇನ. ನೇಯವನ್ನ ಹೊರತುಪಡಿಸಿ ಬೇರೆ ಅಲ್ಲ, ನೇಯ ಜ್ಞಾನ ಜ್ಞಾತೃ ಇವರಲ್ಲಿ ಅಭೇದವನ್ನು ತೋರಿಸುವಂತಹ ಜ್ಞಾನೇನ. ಹೇಗಿರ್ತದೆ ಅಜ್ಞಾನ? ಉದಾಹರಣೆ ಆಕಾಶ ಕಲ್ಪೇನ. ಅದು ಹೇಗಿರ್ತದೆ ಜ್ಞಾನ? ಆಕಾಶ ಕಲ್ಪ ಆಕಾಶದಂತೆ ವ್ಯಾಪಕವಾಗಿದೆ ಆ ಅರಿವು. ಯಾವ ಜ್ಞಾನದಿಂದ ಯಾವ ಜ್ಞೇಯವನ್ನ ಗುರುತಿಸಬೇಕಾಗಿದೆಯೋ ಆ ಜ್ಞಾನ ಆಕಾಶದಂತೆ ಸರಿಸಮವಾಗಿದೆ. ಅಥವಾ ಇನ್ನೊಂದು ಒಂದು ತೂಕ ಸ್ತುತಿ ಬಾಸ್ತಿ ಹೇಳಬೇಕು ಅಂತಂದ್ರೆ, ಆಕಾಶವು ಸೃಷ್ಟಿ ಆಗುವ ಒಂದು ಕಿಂಚಿತ್ ಪೂರ್ವದಲ್ಲಿ ಯಾವುದಿದೆಯೋ ಅದು ಭಾಷೆಯಲ್ಲಿ ಹೇಳ್ತಾರೆ. ಆಕಾಶ ಸೃಷ್ಟಿತವಾಗುವ ಕಿಂಚಿತ್ ಪೂರ್ವದಲ್ಲಿ ಯಾವುದಿದೆಯೋ ಅದು. ಅಂದ್ರೆ ಏನಾಯ್ತೀಗ, ಆಕಾಶಕ್ಕಿಂತ ದೊಡ್ಡದು ತಮ ಪ್ರತ್ಯಯ ತುಂಬಿರುತ್ತೆ. ಗಗನ ಉಪಮಾನ್ ಧರ್ಮಾನ್ ಯಹ ಆಕಾಶ ಕಲ್ಪೇನ ಸಂಬುದ್ಧ ತಂ ದ್ವಿಪದಾಂ ವರಂ ಒಂದೇ. ಆ ಎರಡು ಕಾಲಿನಲ್ಲಿ ಶ್ರೇಷ್ಠರಾದ ಅವರನ್ನ ನಾನು ನಮಸ್ಕರಿಸುತ್ತೇನೆ. ಗುರು ಅಂತ, ಸದ್ಗುರು ಅಂತ, ಬೇರೆ ಯಾವ ಅರ್ಥ ಪಡೆಯಲಿಕ್ಕಾಗುವುದಿಲ್ಲ. 214 ಆಕಾಶೇನ ಆಕಾಶೇನ ಈಶತ ಈಶತ ಅಸಮಾಪ್ತಂ ಅಸಮಾಪ್ತಂ ಆಕಾಶಕಲ್ಪಂ ಆಕಾಶಕಲ್ಪಂ ಆಕಾಶತುಲ್ಯಂ ಇತ್ಯೇತತ ಆಕಾಶತುಲ್ಯಂ ಇತ್ಯೇತತ ತೇನ ಆಕಾಶಕಲ್ಪೇನ ತೇನ ಆಕಾಶಕಲ್ಪೇನ ಜ್ಞಾನೇನ ಜ್ಞಾನೇನ ಸ ಈಕ್ಷತ. ಒಂದು ಶಬ್ದ ಬರ್ತದೆ ಗೊತ್ತಾ, ಎಲ್ಲಿ ತೈತಿರಿದವರು ಅವನು ನೋಡಿದ್ನಂತ, ಆಕಾಶ ಹುಟ್ಟಿದ್ದು, ವಾಯು ಹುಟ್ಟಿದ್ದು, ಅಗ್ನಿ ಹುಟ್ಟಿದ್ದು ನೋಡಿದ್ನ ಅವನು. ಅವನು ನೋಡುವುದು ಅಂದ್ರೆ ಏನು, ಸಂಕಲ್ಪಿಸೋದು ಅಂತ. ಆ ಸಂಕಲ್ಪ ಮಾತ್ರದಿಂದಲೇ ಏನಾಯ್ತು, ಆಕಾಶ ಹುಟ್ಟಿಕೊಂತು ಕಿಂಚಿತ್ ಪೂರ್ವದಲ್ಲಿ. ಆಕಾಶ ಕಲ್ಪಂ ಸಮಾಪ್ತಂ ಅಸಮಾಪ್ತ. ಸಮಾಪ್ತ ಅಂತಂದ್ರೆ ಆಕಾಶವು ಸೃಷ್ಟಿ ಆಯಿತು, ಆಕಾಶದ ಸೃಷ್ಟಿಯ ಕಾರ್ಯ ಮುಗಿತು. ಸಮಾಪ್ತಂ ಅಸಮಾಪ್ತಂ, ಇನ್ನೂ ಸೃಷ್ಟಿಯ ಕಾರ್ಯ ಮುಗಿದಿದೆ ಕಿಂಚಿತ್ ಪೂರ್ವದಲ್ಲಿ. ಚಂದ ಹೇಳ್ತಾರೆ ನೋಡಿದ್ರೆ ಏನಾಯ್ತವ ಆವಾಗ, ಆವಾಗ ಏನು ಸ್ಥಿತಿ ಇದೆ ಅದು ಆಕಾಶವನ್ನು ಮೀರಿದ ಸ್ಥಿತಿ ಅಂತಾಯ್ತು. ಅದು ಆಕಾಶವನ್ನು ಮೀರಿದ್ದು ಅಂತಾಯ್ತು. ಕಿಂಚಿತ್ ಪೂರ್ವದಲ್ಲಿ ಅಂದ್ರೆ ಆಕಾಶ ಕಡಿಮೆ ಅಂತ ಅರ್ಥ ಅಲ್ಲ, ಆಕಾಶವನ್ನು ಮೀರಿದ್ದು ಅಂತ ಅರ್ಥ. ಆಕಾಶವನ್ನೇ ಮೀರಿದ ಆ ತತ್ವವನ್ನ ನಾವು ಇಲ್ಲಿ ಅಕೌಂಟಿಗೆ ತಗೊಂಡಿದ್ದಾದ್ರೆ ಈಗ ಹೇಳಬಹುದು ಆಕಾಶ ತುಲ್ಯಂ ಇತ್ತೀತತ್. ಆಕಾಶ ತುಲ್ಯಂ ಸಮಾನವಾದದ್ದು, ಆಕಾಶಕ್ಕೆ ಸಮಾನವಾದದ್ದು. ಅಂತಹ ಆಕಾಶ ಕಲ್ಪವಾದ ಜ್ಞಾನದಿಂದ ನೋಡಿ, ತೇನ ಆಕಾಶ ಕಲ್ಪೇನ ಜ್ಞಾನೇನ, ಅಂತಹ ಆಕಾಶ ಸರಿಸಮವಾದಂತಹ ಆತ್ಮಜ್ಞಾನದಿಂದ ಏನು ಮುಂದೆ, ಕಿಂ ಧರ್ಮಾನ್ ಆತ್ಮನಃ, ಅವರ ಸಹಜವಾದ ಧರ್ಮವೇ ಆತ್ಮ. ತಿಳಿದವರ ಸಹಜವಾದ ಧರ್ಮ ಆತ್ಮವೇ. ಮೂರು ಬಂತು ನೋಡ್ರಿ, ತಿಳಿಯಬೇಕಾದದ್ದು ಆತ್ಮ, ತಿಳಿಯಬೇಕಾದದ್ದನ್ನ ಯಾರು ತಿಳಿದರೋ ಅವರ ಸಹಜ ಧರ್ಮ ಆತ್ಮ. ತಿಳಿಯಬೇಕಾದದ್ದನ್ನು ಯಾರು ತಿಳಿದರೋ ಅವರ ಸಹಜ ಧರ್ಮವೂ ಆತ್ಮ, ಜ್ಞೇಯವೂ ಆತ್ಮ, ಜ್ಞಾತೃವೂ ಆತ್ಮ, ಜ್ಞಾನವೂ ಆತ್ಮ. ಏನ್ರಿ ಅದು ಕಿಂ ವಿಶಿಷ್ಟಾನ್? ಭಾಷೆ ನೋಡ್ಕೊಳ್ಳಿ. ಗಗನ ಉಪಮಾನ್, ಗಗನ ಉಪಮಾ ಈಶಾಂ ತೇ ಗಗನ ಉಪಮಾಃ ತಾನ್ ಆತ್ಮನಃ ಧರ್ಮಾನ್ ಜ್ಞಾನಸ್ಯ ಏವ ಪುನರ್ವಿಶೇಷಣಂ ನೇಯೈಹಿ ಧರ್ಮೈಹಿ ಆತ್ಮಭಿಃ ಅಭಿನ್ನಂ ಅಗ್ನಿ ಉಷ್ಣವತ್ ಸವಿತ್ ಪ್ರಕಾಶವಚ್ಚ ಜ್ಞಾನಂ. ತಿಳಿಯಬೇಕಾದ ಆತ್ಮ ಉಳಿದ ಎಲ್ಲ ಜೀವಾತ್ಮರುಗಳಿಗಿಂತ ಅದು ಭಿನ್ನವಾಗಿಲ್ಲ. ತಿಳಿಯಬೇಕಾದಂತಹ ಆತ್ಮ ಪುನಃ ಆ ಆತ್ಮನ ವಿಚಾರವಾಗಿ ಇದು ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಜ್ಞಾನಸ್ಯ ಏವ ಪುನರ್ವಿಶೇಷಣಂ ದೇಹಿ ಧರ್ಮೈ ಆತ್ಮಭಿ ಅಭಿನ್ನಂ ಅಗ್ನಿ ಉಷ್ಣವತ್ತ ಸವಿತ್ ಪ್ರಕಾಶವಚ್ಚ ಜ್ಞಾನಂ. ತಿಳಿಯಬೇಕಾದಂತಹ ಆತ್ಮ ಅದು ಭಿನ್ನವಾಗಿ ಇಲ್ಲ. ಏನು ಎಲ್ಲ ಜೀವಾತ್ಮರುಗಳಿಗಿಂತ ಅದು ಬೇರೆ ಇಲ್ಲ. ಎಲ್ಲೆಲ್ಲಿ ಜೀವಾತ್ಮರಿದ್ದಾರೆ ಅಲ್ಲೆಲ್ಲ ಇರುವುದು ಆತ್ಮನೇ, ಭಿನ್ನವಾಗಿಲ್ಲ. ಹೀಗಾಗಿ ಜ್ಞೇಯವು ಭಿನ್ನವಾಗಿಲ್ಲ ಅಂತ ಆಗಿ ಜ್ಞಾನಕ್ಕಿಂತ ಭಿನ್ನವಾಗಿ ಜ್ಞೇಯ ಇಲ್ಲ, ಜ್ಞೇಯವು ಜ್ಞಾನಕ್ಕಿಂತ ಭಿನ್ನವಾಗಿಲ್ಲ. ಎಲ್ಲಿ ಜ್ಞಾನ ಇದೆಯೋ ಅದೇ ಜ್ಞೇಯ, ಯಾವುದು ಜ್ಞೇಯವೋ ಅಲ್ಲಿ ಜ್ಞಾನವೇ ಇದೆ. ಮುಂಡುಕ ಉಪನಿಷತ್ತಿನ ಕೊನೆಯ ಭಾಗ, ಮಾಂಡುಕ್ಯ ಉಪನಿಷತ್ತಿನ ಕೊನೆಯ ಭಾಗದಲ್ಲಿ ಜ್ಞಪ್ತಿ ಅಂತ, ಜ್ಞಪ್ತಿ ಮಾತ್ರ, ಅರಿವಿನ ಗಟ್ಟಿ, ತಿಳಿವಳಿಕೆಯ ಗಟ್ಟಿ. ಹೇಗೆ ಸೂರ್ಯ ಮತ್ತು ಬೆಳಕು ಒಂದು ಬಿಟ್ಟು ಒಂದು ಹೇಗೆ ಬೇರೆ ಇಲ್ಲವೋ, ಬೆಂಕಿ ಮತ್ತು ಉಷ್ಣ ಒಂದು ಬಿಟ್ಟು ಒಂದು ಹೇಗೆ ಬೇರೆ ಇಲ್ಲವೋ. ತಾತ್ಪರ್ಯ ಏನು, ಸೂರ್ಯನ ಸಹಜತೆಯೇ ಬೆಳಕು ಹೇಗೋ, ಬೆಂಕಿಯ ಸಹಜತೆಯೇ ಉಷ್ಣ ಹೇಗೋ ಅಂತ ತಾತ್ಪರ್ಯ. ಹಾಗೆ ಆತ್ಮನ ಧರ್ಮ, ಆತ್ಮನೇ ಆತ್ಮನ ಸಹಜವಾದ ಧರ್ಮ, ಆತ್ಮನೇ ಆತ್ಮನ ಸಹಜವಾದ ಧರ್ಮ. ಅದಕ್ಕೆ ಅವರು ಉಪಯೋಗ ಮಾಡಿದ ಶಬ್ದ ತಾನ್ ಆತ್ಮನಃ ಧರ್ಮ. ಆ ಎಲ್ಲ ಆತ್ಮರುಗಳಲ್ಲಿ ಏನು ಸಹಜವಾದ ಧರ್ಮ ಆತ್ಮವಾಗಿದೆಯೋ ಅದನ್ನ ಯಾರು ತಿಳಿದಿದ್ದಾರೋ. ಆತ್ಮಭಿಹಿ ಅಭಿನ್ನಂ, ತಿಳಿಯಬೇಕು ಜ್ಞೇಯೈಹಿ ಧರ್ಮೈಹಿ, ತಿಳಿಯಬೇಕಾದದ್ದರ ಧರ್ಮ. ಐ ರಿಪೀಟ್, ತಿಳಿಯಬೇಕಾದದ್ದರ ಧರ್ಮ ಆತ್ಮಭಿಹಿ, ಆತ್ಮನ ಧರ್ಮ. ಎರಡು ಬೇರೆ ಬೇರೆ ಅಲ್ಲ, ಒಂದೇ ಅಭಿನ್ನ. ತಿಳಿಯಬೇಕಾದದ್ದರ ಧರ್ಮ, ತಿಳಿಯುವವನ ಧರ್ಮ, ಎರಡು ಕಪ್ಪೆ ಜ್ಞಾನ ಆಗದೆ ಇನ್ ನೋಡು. ತಿಳಿಯಬೇಕಾದದ್ದೇನು ನಿನಗೆ ಕಪ್ಪೆ? ತಿಳಿಯುವನು ಧರ್ಮ ಏನು? ಕಪ್ಪೆ ಧರ್ಮ ವಟ ವಟ ವಟ ವಟ ವಟ ವಟ ವಟ ಏ ಎರಡು ಬಂದು ಕೂತ್ಕೊಂಡು ನೋಡಪ್ಪ ಮಾರಾಯ, ರಾತ್ರಿ ನಿದ್ದೆ ಮಾಸು ಕೊಟ್ಟಿದ್ದಾರೆ. ಓ ಸ್ವಲ್ಪ ಹೀಗೆ ಕೈ ಆಡಿಸಿ ಕೂತ್ಕೊಂಡು ಎರಡವ ಅವಾಗಿವಾಗ ಒಂದು ಹೊರ ಹಾಕ್ತೀರಿ, ಹಾಕಿವೆ ತಿಳ್ಕೊಂಡಿರ್ತೀರಿ, ಒಂದು ಅದೇ ಇರ್ತದ, ಅದು ಅದನ್ನ ಕಲಿತು. ಹೊರಗೇನು ಒಳಗೇನು ಬಟ್ ಹೊರಗೆ ನಿದ್ದೆ ಗಿಡಿಸುವುದಿಲ್ಲ, ಒಳಗೆ ನಿದ್ದೆ ಗಿಡಿಸ್ಬೋದು. ಸೊ ತಿಳಿಯಬೇಕಾದದ್ದರ ಧರ್ಮ ವಟ ವಟ ಕತ್ತೆ, ತಿಳಿಯುವವನ ಧರ್ಮ ಇವನು ಪಾಪ ತನ್ನದೇ ಆದಂತಹ ಲಿಮಿಟೆಡ್ ನಾಲೆಜ್ ನಲ್ಲಿ ಇವನು ಇರ್ತಾನೆ. ಭಿನ್ನವಾಯ್ತು ಅಭಿನ್ನವಾಯ್ತು ಭಿನ್ನಂ. ತಿಳಿಯಬೇಕಾದದ್ದರ ಧರ್ಮ, ತಿಳಿಯುವವನ ಧರ್ಮ ಬೇರೆ ಬೇರೆ. ಆದ್ದರಿಂದ ಜ್ಞಾನವು ಪೂರ್ತಿ ಜ್ಞಾನ ಆಗೋದಿಲ್ಲ. ಪೂರ್ತಿ ಜ್ಞಾನ ಯಾವಾಗ ಆಗ್ತಂದ್ರೆ ತಿಳಿಯುವವನು ತಿಳಿಯಬೇಕಾದದ್ದು ಎರಡು ಒಂದೇ ಅನ್ನುವುದು ಯಾವಾಗ ಸ್ಪಷ್ಟವಾಗ್ತದೋ ಆವಾಗ ಮಾತ್ರ ಪೂರ್ಣ ಜ್ಞಾನ. ಸ್ತುತ್ಯರ್ಥವಾಗಿ ಪೂರ್ಣಮದ ಪೂರ್ಣಮಿದಂ ಅಂತ ಹೇಳ್ತೇವೆ ವಿನಃ ತಿಳಿಯಿತು ಅಂತ ಹೇಳೋದು. ತಿಳಿದ್ಮೇಲೆ ಎಷ್ಟು ಮಟ್ಟಿಗೆ ಹೇಳ್ತಾರೋ ಗೊತ್ತಿಲ್ಲ. ಪೂರ್ಣತ್ವ ಎಲ್ಲಿ ತಿಳಿಯಬೇಕಾದ ಜ್ಞೇಯ ವಸ್ತು ತಿಳಿಯುವನು ಇಬ್ಬರು ಒಂದಾಗ್ತಾರೆ ಅದು ಪೂರ್ಣ ಜ್ಞಾನ. ಅದಕ್ಕೆ ಅವ್ರು ಹೇಳ್ತಾರೆ ಜ್ಞೇಯ ಅಭಿನ್ನ. ಕಪ್ಪೆ ವಿಷಯ ಹಾಗಲ್ಲ, ಜ್ಞೇಯ ಭಿನ್ನ. ಜ್ಞೇಯ ಆತ್ಮಸ್ವರೂಪ ವ್ಯತಿರಿಕ್ತೇನ, ಆತ್ಮಸ್ವರೂಪ ವ್ಯತಿರಿಕ್ತ ಜ್ಞೇಯ. ತಿಳಿಯುವವನು ಜ್ಞಾತೃ, ತಿಳಿಯಬೇಕಾದದ್ದು ಜ್ಞೇಯ. ಜ್ಞಾತೃವನ್ನು ಹೊರತುಪಡಿಸಿ ಜ್ಞೇಯವು ಬೇರೆ ಆಗಿದ್ದೆ ಆದಲ್ಲಿ ಅವುಗಳ ಸಹಜತೆ ಅವುಗಳ ಸ್ವಭಾವ ಬೇರೆ ಆಗಿದೆಯೋ? ಜೀವಾತ್ಮನ ಸಹಜತೆ ಆತ್ಮ, ತಿಳಿಯುವವನ ಸಹಜತೆ ಆತ್ಮ, ಜಗತ್ತಿನ ಸಹಜತೆ ಸೃಷ್ಟಿಯ ಸಹಜತೆ ಆತ್ಮ. ತಿಳಿಯುವವನಿಗಿಂತ ಸಹಜತೆ ಆತ್ಮ ಬೇರೆ ಇದೆಯೋ? ಆತ್ಮ ಸಹಜವಾಗಿದೆ ಒಂದೇ. ಅರ್ಥಾತ್ ಜ್ಞೇಯ ಜ್ಞಾತೃ ಜ್ಞಾನ ಇವುಗಳ ಭೇದವನ್ನು ಅಲ್ಲಿ ನಾವು ಕಾಣುವುದಿಲ್ಲ. ಈ ಭೇದಗಳು ಅಳಿಸಲ್ಪಟ್ಟು ಯಾವುದು ಆತ್ಮ ಕೇವಲ ಸಿದ್ಧವಾಗುತ್ತದೆಯೋ ಅದು ಅಂತಿಮ ಸತ್ಯ, ಅದು ಸಹಜತೆ. ಅದನ್ನು ತಿಳಿದವನು ಸಂಬುದ್ಧ, ಅವನೇ ಆಚಾರ್ಯ. ಈ ಸಂಬುದ್ಧವಾನ್, ಈ ಪ್ರಕಾರ ತಿಳಿದಂತಹ ಐಶ್ವರ್ಯವಾನ್ ಜ್ಞಾನವಾನ್ ಅಂತ ಶಬ್ದ ಉಪಯೋಗ ಮಾಡ್ತೇವೋ ಹಾಗೆ ಸಂಬುದ್ಧವಾನ್ ಈ ಜ್ಞಾತೃಜ್ಞಾನ ಜ್ಞೇಯ ಐಕ್ಯ ತತ್ವವನ್ನು ತಿಳಿದವನು ಸಂಬುದ್ಧವಾನ್, ಈ ತಿಳುವಳಿಕೆಯನ್ನು ಹೊಂದಿದವನು ಆಚಾರ್ಯ. ಬ್ರಿಕೆಟ್ ಒಳಗೆ ಆಚಾರ್ಯ ಅಂತ ಅರ್ಥ. ಸಹ ನಿತ್ಯಮೇವ ಈಶ್ವರ, ಪ್ರತಿಕ್ಷಣವು ಈಶ್ವರನೇ ಆಗಿರ್ತಾನೆ. ಯಹ ನಾರಾಯಣಾಖ್ಯ, ನಾರಾಯಣ ಎಂದು ಪ್ರಸಿದ್ಧನಾಗಿದ್ದ. ನೋಡ್ರಿ ನಾವು ಹೇಗೆ ಭೇದ ಎಣಿಸೋದಿಲ್ಲ ಅನ್ನೋದನ್ನ ಭಾಷ್ಯದಲ್ಲಿ, ಕಾರಿಕೆಯಲ್ಲ ಕಾರಿಕೆಯ ಭಾಷ್ಯದಲ್ಲಿ ಇಷ್ಟೇ ಅಲ್ಲ, ಮತ್ತೆ ಮತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಭಾಷೆಯನ್ನು ನೋಡ್ತೀವಿ. ಈಶ್ವರ ಏವ ನಾರಾಯಣ, ನಾರಾಯಣ ಏವ ಈಶ್ವರ ಅನ್ನೋದನ್ನು ಚಂದ ಮಾಡಿ ತೋರಿಸ್ತಾರೆ. ನೋಡಿ ಇಲ್ಲಿ ಈಶ್ವರ ಶಬ್ದ ಹಾಕಿದ್ರೆ ತಕ್ಷಣನೇ ಯಹ ನಾರಾಯಣಾಖ್ಯ ಆಖ್ಯ ಅಂದರೆ ಹೆಸರು, ನಾರಾಯಣ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದ್ದಾರೆ. ಯಾರವರು? ಈಶ್ವರಃ. ತಂ ವಂದೇ, ಅವರನ್ನ ನಾನು ಅಭಿವಾದಯೆ. ಈ ಉಪನಯನ ಆದ ಮಕ್ಕಳು ಅಭಿವಾದ ಹೇಳ್ತಾರೆ ನೋಡಿರೋದು, ಪ್ರವರ ಹೇಳ್ತಾರೆ, ತಮ್ಮ ವಿಳಾಸ ಎಲ್ಲ ಹೇಳ್ತಾರೆ. ಸನಾತನ ಧರ್ಮಕ್ಕೆ ಸಲ್ಲಿಸುವಂತಹ ಒಂದು ಗೌರವ, ಆ ಮೂಲಕವಾಗಿ ತಮ್ಮ ಪರಿಚಯ, ಇಂಥವರ ಮಗನ ಮಗ ನಾನು, ಏನು ಚಂದ ಪರಂಪರೆ ಅಲ್ಲ. ಮತ್ತೆ ನೀವು ಪ್ರಶ್ನೆ ಹಾಕಬೇಕೀಗ, ಈ ಪ್ರಕಾರವಾಗಿ ಚೆನ್ನಾಗಿ ತಿಳಿದು ಇನ್ನೊಬ್ಬರಿಗೂ ಕೂಡ ತಿಳಿಸಿ ಹೇಳುವಂಥವರು ಆಚಾರ್ಯರು ಅಂತ ಹೇಳ್ತೀರಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆ ಕೊಡ್ಲಿಕ್ಕೆ ಆಗ್ತದಾ? ಅವ್ರಿಗೆ ಯಾಕೆ ಇಷ್ಟೊಂದು ಗೌರವ ಕೊಡಬೇಕು? ಪುರುಷೋತ್ತಮಂ ದ್ವಿಪದಾಂ ವರಂ, ದ್ವಿಪದ ಉಪಲಕ್ಷಿತಾನಾಂ ಪುರುಷಾಣಾಂ ವರಂ ಪ್ರಧಾನಂ ಪುರುಷೋತ್ತಮಂ ಇತಿ ಅಭಿಪ್ರಾಯಃ. ದ್ವಿಪದಾಂ, ಪದಾಂ ಅಂದರೆ ಪಾದಗಳು, ದ್ವಿಪದ ಅಂದರೆ ಎರಡು ಪಾದಗಳನ್ನು. ಅಲ್ಲೇನಾಗಿದೆ? ವರಂ, ದ್ವಿಪದಾಂ ವರಂ, ಎರಡು ಪಾದಗಳನ್ನು, ಎರಡು ಪಾದಗಳಿಂದ ಕೂಡಿದವರನ್ನು. ದ್ವಿಪದ ಅನ್ನೋದು ಉಪಲಕ್ಷಿತಾನ, ಉಪಲಕ್ಷಣವಾಗಿ ಬಂದಿದೆ. ದ್ವಿಪದ ಅನ್ನುವಂಥದ್ದು ಉಪಲಕ್ಷಣವಾಗಿ ಬಂದಿದೆ. ಪುರುಷಾಣಾಂ ವರಂ, ಹಾಗರೆ ಪ್ರತ್ಯಕ್ಷವಾದ ಶಬ್ದ ಯಾವುದು ದ್ವಿಪದಾಂ ಅನ್ನೋದಕ್ಕೆ? ಪುರುಷ, ಪುರುಷಾಣಾಂ. ಓ, ಸ್ತ್ರೀಯರಲ್ಲ ಸ್ವಾಮಿ. ನಾವು ಮತ್ತೆ ವ್ಯಾಖ್ಯಾನ ಮಾಡಲಿಕ್ಕೆ ಬಯಸ್ತೀವಿ. ನಮ್ಮಲ್ಲಿರುವಂತಹ ಪ್ರಯತ್ನದಲ್ಲಿ ಸ್ವಾತಂತ್ರ್ಯತೆಯನ್ನು ಯಾರು ಹೊಂದಿದ್ದಾರೋ ಅವರಿಗೆ ಪುರುಷರು ಅಂತ ಕರೀತಾರೆ. ವಿಲ್ ಇದೆಯಲ್ಲ, ಮಾಡಬೇಕು, ಹೋಗ್ಬೇಕು, ತಿನ್ಬೇಕು, ಉಣ್ಬೇಕು, ಕೊಡಬೇಕು, ತಗೋಬೇಕು ಅನ್ನೋ ವಿಲ್ ಇದೆಯಲ್ಲ, ಆ ವಿಲ್ನಲ್ಲಿ ನಮಗೆ ಚಾಯ್ಸ್ ಇದೆ. ಯಾರಿಗೆ ಈ ಚಾಯ್ಸ್ ಇದೆಯೋ ಅವರು ಪುರುಷರು ಅಂತ. ಸ್ತ್ರೀನೇ ಆಗಿರಲಿ ಪುರುಷನೇ ಆಗಲಿ, ಇನ್ಫ್ಯಾಕ್ಟ್ ಆಧುನಿಕ ಕಾಲದಲ್ಲಿ ಅದನ್ನು ಸಿದ್ಧ ಮಾಡಿ ತೋರಿಸುತ್ತಾರೆ. ನಾವೆಲ್ಲರೂ ಪುರುಷರೇ, ಪ್ಯಾಂಟ್ ಶರ್ಟ್ ಕ್ರಾಪ್, ಪ್ಯಾಂಟ್ ಶರ್ಟ್ ಕ್ರಾಪ್, ಸ್ಕೂಲ್ ಡ್ರೆಸ್ಸು ಹಂಗೆ, ಕಾಲೇಜ್ ಡ್ರೆಸ್ಸು ಹಂಗೆ, ಪಿ ಜಿ ಡ್ರೆಸ್ಸು ಹಂಗೆ, ಪೋಸ್ಟ್ ಗ್ರಾಜುಯೇಟ್ ಡ್ರೆಸ್ಸು ಹಂಗೆ, ಕೋಟು ಪ್ಯಾಂಟ್. ಯಾಕ್ರೋ ಹೇಳಿದ್ರು ಸ್ವಾಮೀಜಿ, ಎಲ್ಲ ಪುರುಷರು ಅಂತ ಹೇಳ್ಬಿಟ್ಟು. ವಾಟ್ ಎವರ್, ಕಾಲಾಯ ತಸ್ಮೈ ನಮಃ. ನನಗೇ ಆ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಎಲ್ಲಿ ತನಕ ಬಂದು ಉಪನ್ಯಾಸಕ್ಕೆ ಕೊಡ್ತೀವೋ ಅವ್ರ ತನಕ, ಬಾಕಿ ಏನು ನಮಗೆ ಬೇಕಾಗಿ ಉಪನ್ಯಾಸ ಬಂದು ಕೂತ್ಕೋ, ತಿಳಿದಷ್ಟು ತಿಳಿದು, ಅರ್ಧ ಆದಷ್ಟು ಆಗ. ದ್ವಿಪದಾಂ ವರಂ, ದ್ವಿಪದ ಉಪಲಕ್ಷಿತಾನಾಂ ಪುರುಷಾಣಾಂ ವರಂ, ಅಂತಹ ಪುರುಷರಲ್ಲಿ ಶ್ರೇಷ್ಠನಾದವನು ಪ್ರಧಾನಂ. ವರಂ ಇದು ಕೊಟ್ಟು ಪ್ರಧಾನಂ, ಏನರ್ಥ? ಪುರುಷೋತ್ತಮಂ ಇತಿ ಅಭಿಪ್ರಾಯ. ಪುರುಷಾಣಾಂ ಉತ್ತಮಂ ಯಃ ಸಹ ಪುರುಷೋತ್ತಮಂ. ಹೌದಲ್ಲ? ಅಂತಹ ಪುರುಷೋತ್ತಮರನ್ನ ನಾವು ವಂದಿಸುತ್ತೇವೆ. ಈಗ ವಂದಿಸೋದು ಹೆಂಗ್ ವಂದಿಸ್ತಾರೆ? ನಮಸ್ಕಾರ ಮುಖೇನ, ಹೌದಲ್ಲ ತಾತ ನೋಡಿ, ಉಪದೇಷ್ಟೃ ನಮಸ್ಕಾರ ಮುಖೇನ, ಜ್ಞಾನ ಜ್ಞೇಯತ್ವ ಜ್ಞಾನ ಜ್ಞೇಯ ಜ್ಞಾತೃಭೇದರಹಿತ ಪರಮಾರ್ಥ ತತ್ವದರ್ಶನ ಇಹ ಪ್ರಕರಣೇ ಪ್ರತಿಪಾದಯಿಷಿತ ಪ್ರತಿಪಕ್ಷ ಪ್ರತಿಷೇಧದ್ವಾರೇಣ ಪ್ರತಿಜ್ಞಾತಂ ಭವತಿ. ಉಪದೇಷ್ಟೃ ಗುರುಂ, ಇಂತಹ ಪವಿತ್ರವಾದ ಜ್ಞಾನೋಪದೇಶವನ್ನು ಯಾರು ಮಾಡುತ್ತಾರೋ ಅವರನ್ನು ಗುರುಗಳು ಅಂತ ಕರೀತಾರೆ. ಅವರನ್ನು ನಮಸ್ಕಾರ ಮಾಡುವುದರ ಮೂಲಕ, ಅವರಿಗೆ ನಾವು ನಮಸ್ಕಾರ ಸಲ್ಲಿಸುವುದರ ಮೂಲಕ. ಏನು ನಮಸ್ಕಾರ ಹೆಂಗೆ ಸಲ್ಲಿಸ್ತೀರಿ? ಜ್ಞಾನ ಜ್ಞೇಯ ಜ್ಞಾತೃ ಇವು ಮೂರು ಬೇರೆ ಅಲ್ಲ ಅನ್ನುವ ಜ್ಞಾನವನ್ನು ನಾವು ತಿಳಿದಿದ್ದಾದರೆ ಅದು ನಮಸ್ಕಾರ. ಅದು ನಮಸ್ಕಾರ, ರಿಯಲ್ ನಮಸ್ಕಾರ. ಇದಕ್ಕೆ ಅದ್ವೈತ ನಮಸ್ಕಾರ, ದ್ವೈತ ನಮಸ್ಕಾರ, ವೈಕುಂಠ ನಾರಾಯಣ ಶಂಖ ಗದ ಪದ್ಮ ಹಸ್ತ ದದ್ದದ್ದದ್ದದ್ದ ದ್ವೈತ ನಮಸ್ಕಾರ. ಜಯ ಜಯ ದ್ವೈತ ನಮಸ್ಕಾರ, ಈ ಮಾತ್ರ ವಿಕ್ಟ್ರಿ. ಜಯ ಕಮಲಕ್ಕೆ, ಜಯ ಕೈಗೆ, ಜಯ ಜೇಡಿಗೆ ಹೋಗ್ಬೇಕಾರೆ ಹಿಂಗೆ, ಜೇಡಿಗೆ ಹೊರ ಬರ್ಬೇಕಾರೆ ಹಿಂಗೆ. ಉಪದೇಷ್ಟೃ ನಮಸ್ಕಾರ ಮುಖೇನ, ನಮಸ್ಕಾರವನ್ನು ಸಲ್ಲಿಸೋದು. ಏನು ನಮಸ್ಕಾರ ನಿಮ್ಮದು? ಜ್ಞಾನ ಜ್ಞೇಯ ಜ್ಞಾತೃ ಭೇದ ರಹಿತಂ, ಅದೇ ಪಾರಮಾರ್ಥ ತತ್ವದರ್ಶನ, ಅದೇ ಪಾರಮಾರ್ಥಿಕ ತತ್ವ. ಅದನ್ನು ಇಹ ಪ್ರಕರಣೆ, ಅದನ್ನು ಈ ಪ್ರಕರಣದಲ್ಲಿ, ಈ ಅಲಾತ ಶಾಂತಿ ಪ್ರಕರಣದಲ್ಲಿ ಪ್ರತಿಪಿಪಾದೈಷಿತಂ, ಅದನ್ನು ಇಲ್ಲಿ ಪ್ರತಿಪಾದನೆ ಮಾಡಲಾಗಿದೆ. ಜೊತೆಗೆ ಪ್ರತಿಪಕ್ಷ ಪ್ರತಿಷೇಧ ದ್ವಾರೇಣ ಅಂಡರ್ಲೈನ್ ಮಾಡಿ ಅದನ್ನು. ಪ್ರತಿಪಕ್ಷ, ಏಕೆಂದರೆ ಹೋಲ್ ಚಾಪ್ಟರ್ ಈ ಪ್ರತಿಪಕ್ಷ, ಈ ವಿರೋಧಿಗಳಿದ್ದಾರಲ್ಲ, ಪೂರಾ ವಿರೋಧಿಗಳನ್ನು ತರಾಟೆ ಇಟ್ಕೊಂಡಾರೆ ಗೌಡಪಾದ, ಯಾರನ್ನೂ ಸ್ಪೇರ್ ಮಾಡಿಲ್ಲ, ಎಲ್ಲರೂ ತರಾಟೆ ತೊಗೊಂಡಾರೆ. ಸೇಮ್ ಸೀರಿಯಸ್ನೆಸ್ಸು, ಇನ್ನೊಂದು ತೂಕ ಜಾಸ್ತಿ ಬ್ರಹ್ಮಸೂತ್ರ. ಈ ವಿರೋಧಿಗಳು ಆ ವಿರೋಧಿಗಳು ಉಪಯೋಗ ಇಲ್ಲ. ಆಲ್ಸೇಷಿಯನ್ ವಿರೋಧಿ, ಓ ಓ ಓ ಓ ಅಂತವ್ರು ಬೇಕು ನಮಗೆ. ಹಾಂ, ಅಂದರೆ ಏನು ಸಾಮಾನ್ಯರಲ್ಲ ಅಂತೇಳಿ, ಏನು ಸಾಂಖ್ಯರೇನು ಸಾಮಾನ್ಯರೇ, ದ್ವೈತಿಗಳು. ವೈಶೇಷಿಕರು ಸಾಮಾನ್ಯರೇ, ಅವರು ದ್ವೈತಿಗಳು. ಜೈನ ಬುದ್ಧ ಎಲ್ಲರೂ ಇವರು ಅಮೋಘವಾದಂತಹ ಪಾಂಡಿತ್ಯವನ್ನು ಹೊಂದಿದಂಥವರೇ ಇವರು. ಇವ್ರನ್ನ ಎದುರಿಗಿಟ್ಟುಕೊಂಡು ಪ್ರತಿಯೊಬ್ಬರನ್ನು ಖಂಡಿಸ್ತಾ, ಪ್ರತಿಪಕ್ಷ ಪ್ರತಿಷೇಧ ದ್ವಾರೇನು, ಕ್ಷಣ ಕ್ಷಣಕ್ಕೂ ಅವ್ರನ್ನ ಖಂಡಿಸ್ತಾ. ರಿಯಲಿ ಅಮೇಝಿಂಗ್, ವೆನ್ ಯು ಸೀ ದಿಸ್, ಮೋರ್ ದ್ಯಾನ್ 50-60 ವರ್ಸಸ್ ಔಟ್ ಆಫ್ 100 ಖಂಡಿಸೋದೇ ಇದೆ. ಅವ್ರಿಗೆ ಮಂಡಿಸ್ಲಿಕ್ಕೆ ಆಗುವುದಿಲ್ಲ, ಅಚ್ಚಂದ ಖಂಡಿಸ್ತಾರೆ. ಅದನ್ನು ಭಾಷೆ ಬರಬೇಕಾದ್ರೆ ಇನ್ನೂ ರುಚಿಕಟ್ಟಾಗಿ ಶಂಕರಾಚಾರ್ಯರು ಬರೀತಾರೆ, ಬಹಳ ಸುಂದರವಾಗಿ. ಓಕೆ, ಆನಂತರ ಅದಾದ ನಂತರ ಅಂತೂ ನಮ್ಮ ಪ್ರತಿಜ್ಞೆ ಏನು ಅಂತ ನಿಮ್ಗೆ ಗೊತ್ತಾಯ್ತಾ? ನಮ್ಮ ಪ್ರತಿಜ್ಞೆ ಏನು ಅಂತಂದ್ರೆ ಈ ಮೂವರನ್ನು ಖಂಡಿಸೋದು, ಸಾರಿ ಈ ವಿರೋಧಿಗಳನ್ನು ಖಂಡಿಸೋದು ನಮ್ಮ ಪ್ರತಿಜ್ಞೆ. ಏನಾರ ಅನುಕೂಲ ನಾವು ಖಂಡಿಸ್ತೀವಿ, ಖಂಡಿಸೋದ್ರೆ ನೀವು ನಿಲ್ಲುವುದಿಲ್ಲ. ನಾಳೆ ಯಾವನೋ ಅಡುಗೆ ಮನೆಯನ್ನು ಬರ್ತಾನೆ, ಬಂದು ನಿಮ್ಮ ಜೊತೆ ವಾದ ಮಾಡ್ತಾನೆ, ಮತ್ತೆ ಮುಖ ಸಣ್ಣ ಮಾಡ್ಕೊಂಡು ಬಂದ್ಬಿಡ್ತೀವಿ. ಎದುರಿಸಿ ನಿಲ್ಬೇಕಲ್ವ? ಅಧುನಾ ಅದ್ವೈತ ದರ್ಶನ ಯೋಗಸ್ಯ ನಮಸ್ಕಾರ ತತ್ಸ್ತುತ ಏ. ಈಗ ಆ ಜ್ಞಾನಕ್ಕೇನೆ ಒಂದು ನಮಸ್ಕಾರ. ಯಾವುದು ಅದ್ವೈತ ಜ್ಞಾನ ಅಂತ ಇದೆಯೋ ಆ ಅದ್ವೈತ ಜ್ಞಾನಕ್ಕೇನೆ ಒಂದು ನಮಸ್ಕಾರ. ಅದ್ವೈತ ದರ್ಶನ ಯೋಗಸ್ಯ ಅದ್ವೈತ ದರ್ಶನ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಯಾವ ಯೋಗ ಇದೆಯೋ ಆ ಯೋಗವನ್ನು ನಮಸ್ಕಾರ, ಅದನ್ನು ನಾವು ನಮಸ್ಕಾರ ಮಾಡುತ್ತೇವೆ. ಅದರ್ಥೇನೋ ಅದರ ಸ್ಥಿತಿಯನ್ನು ಮಾಡುತ್ತೇವೆ. ಏನಂತ ಮಾಡುತ್ತೀರಿ? ಅಸ್ಪರ್ಶ ಯೋಗೋ ವೈ ನಾಮ ಸರ್ವಸತ್ವ ಸುಖೋಹಿತ ಅವಿವಾದೋ ವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಅಸ್ಪರ್ಶ ಯೋಗೋ ವೈ ನಾಮ ಸರ್ವಸತ್ವ ಸುಖೋಹಿತ ಅವಿವಾದೋ ವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಸರ್ವಸತ್ವಸುಖಃ ಕಾಮ ಹಿತಃ ಅವಿವಾದಃ ಅವಿರುದ್ಧಃ ಅಸ್ಪರ್ಶ ಯೋಗ ದೇಶಿತ ಬ್ರಾಕೆಟ್ನಾಗ ಉಪದಿಷ್ಟ ತಂ ನಮಾಮ್ಯಹಂ. ಯಾವ ಸ್ಪರ್ಶವೂ ಇಲ್ಲದ ಅನಂತ ಸುಖವೇ ಆದಂತಹ, ನೋಡಿ, ಯಾವ ಸ್ಪರ್ಶವೂ ಇಲ್ಲದೆ ಇದ್ದಂತಹ ಅಸ್ಪರ್ಶ ಯೋಗ ಎನ್ನುವ ಯೋಗ ಎನ್ನುವ ನಾಮದಿಂದ ಪ್ರಸಿದ್ಧವಾದ ಸರ್ವ ಸುಖವು ಸರ್ವಸತ್ವಸುಖ ಕ್ರಮ ಮಾಡಿಬಿಟ್ಟು ಯಾವುದು ಎಲ್ಲವುಗಳಲ್ಲಿಯ ಸತ್ವ ಬ್ರಾಕೆಟ್ ಸುಖ ಅನಿಸಿಕೊಂಡಿದೆಯೋ ಹಿತಕರವೂ ಆಗಿದೆಯೋ ವಿವಾದರಹಿತವಾಗಿದೆಯೋ ವಿರೋಧಿಗಳೇ ಇಲ್ಲವೋ ಅಂತಹ ಶಾಸ್ತ್ರೋಪದೇಶವನ್ನ ಅಹಂ ನಮಾಮಿ. ಆ ಶಾಸ್ತ್ರ ಉಪದೇಶವನ್ನೇ ನಮಸ್ಕರಿಸಿಬಿಡ್ತೇವೆ. ಮೊದಲು ಅಭಿನ್ನ ಜ್ಞಾನವನ್ನು ನಮಸ್ಕರಿಸಿದ್ವಿ, ಈಗ ಶಾಸ್ತ್ರ ಉಪದೇಶವನ್ನೇ ನಾವು ನಮಸ್ಕರಿಸ್ತೀವಿ. ಓಕೆ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಧನ್ಯವಾದ. ಜಯ ಶ್ರೀ.